ಮಾಹಿತಿಯನ್ನ ಪಡ್ಕೊಳ್ಳೋಣ. ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಏನೇನು ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು, ಏನೆಲ್ಲ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಗೋಣಿಕೊಪ್ಪಲು ಕಾಫಿ ಮಂಡಳಿಯ ಕಿರಿಯ ಸಂಪರ್ಕ ಅಧಿಕಾರಿಗಳು ಹಾಗೂ ಬೇಸಾಯ ವಿಜ್ಞಾನಿಗಳು ಆದಂತ ಡಾಕ್ಟರ್ ಡಿ ಎಸ್ ಮುಖಾರಿಬ್ ಅವರು. ನಮಸ್ಕಾರ ಡಾಕ್ಟರ್ ಮುಖಾರಿಬ್ ಅವರೇ. ನಮಸ್ಕಾರ ಸರ್, ಎಲ್ಲಾ ಕಾಫಿ ಬೆಳೆಗಾರರಿಗೂ ನಮಸ್ಕಾರಗಳು. ಮುಖಾರಿಬ್ ಅವರೇ, ಈ ಮುಂಗಾರಿನ ಪ್ರಾರಂಭದಲ್ಲಿ ಅಂದ್ರೆ ಮುಂಗಾರು ಪ್ರಾರಂಭದ ಒಂದು ತಿಂಗಳಲ್ಲಿ ನಾವು ಕಾಫಿ ಬೆಳೆನಲ್ಲಿ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೀರಿ? ಮುಖ್ಯವಾಗಿ ಈಗ ನಮ್ಮ ಕಾಫಿ ತೋಟಗಳು ಈಗ 10-15 ದಿನ ನಂತರದಲ್ಲಿ ನಮಗೆ ಮುಂಗಾರು ಪ್ರಾರಂಭ ಆಗೋದಿದೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಕೆಲವು ಬೇಸಾಯ ಕ್ರಮಗಳನ್ನ ಅನುಸರಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ನೆರಳಿನ ನಿರ್ವಹಣೆ ಮಾಡ್ಬೇಕಾಗತ್ತೆ. ನೆರಳಿನ ನಿರ್ವಹಣೆಯಲ್ಲಿ ಕಪಾತ್ ಅಂತ ನಾವು ಹೇಳ್ತೀವಿ ಕೊಡಗು ರೀಜನ್ ಅಲ್ಲಿ, ಮರ ಕಪಾತು ಮತ್ತೆ ಗಿಡ ಕಪಾತು. ಈ ಗಿಡ ಕಪಾತ್ ಅಂತೂ ಇಷ್ಟೊತ್ತಿಗೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತಾರೆ, ಬಟ್ ಕೆಲವರು ಇನ್ನೂ ಮರ ಕಪಾತ್ ಮಾಡ್ತಾ ಇದಾರೆ ಮತ್ತೆ ಮಾಡೋರಿದ್ದಾರೆ. ಅವರಿಗೆ ಈಗ ತುಂಬಾ ಕಡಿಮೆ ಕಾಲಾವಕಾಶ ಇದೆ, ಅವರು ಮರ ಕಪಾತನ್ನು ಈಗ ಆದಷ್ಟು ಬೇಗ ಮುಗಿಸ್ಕೋಬೇಕು. ನಮ್ಮ ಒಂದು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅರೇಬಿಕಾ ತೋಟಗಳಲ್ಲಿ 50-60% ಶೇಡ್ ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತೆ ರೋಬಸ್ಟಾದಲ್ಲಿ ಎರಡು ತರ ಇದೆ, ಒಂದು ಇರಿಗೇಟೆಡ್ ರೋಬಸ್ಟಾ ಮತ್ತೆ ಒಂದು ಅನ್ ಇರಿಗೇಟೆಡ್ ರೋಬಸ್ಟಾ. ಇರಿಗೇಟೆಡ್ ರೋಬಸ್ಟಾದಲ್ಲಿ ತಾವು 30-40% ಶೇಡ್ ಮೇಂಟೈನ್ ಮಾಡಿದ್ರೆ ಸಾಕು, ಮತ್ತೆ ಅನ್ ಇರಿಗೇಟೆಡ್ ರೋಬಸ್ಟಾದಲ್ಲಿ 40-50% ಶೇಡ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ನೆರಳಿನ ನಿರ್ವಹಣೆ ಬಹಳ ಮುಖ್ಯ ಅಂತೀರಿ? ತುಂಬಾ ಮುಖ್ಯ. ಯಾಕೆ ಅಂದ್ರೆ ಈಗ ತುಂಬಾ ಜಾಸ್ತಿ ನೆರಳು ಇದ್ರೆ ನಮ್ಮ ಕಾಫಿ ಗಿಡ ಸರಿಯಾಗಿ ನಾವು ಹಾಕಂತ ಪೋಷಕಾಂಶಗಳಿಗೆ ಸ್ಪಂದಿಸೋದಿಲ್ಲ. ನೀಟಾಗಿ ಕಾಫಿ ಮಂಡಳಿ ಶಿಫಾರಸು ಮಾಡಿರುವಂತ ನೆರಳು ಪ್ರಮಾಣನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಗಿಡ ಕಪಾತು ಪ್ರತಿ ವರ್ಷ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎವ್ರಿ ಆಲ್ಟರ್ನೇಟ್ ಇಯರ್ ತಮ್ಮಲ್ಲಿ ಗಿಡ ಕಪಾತ್ ಮಾಡ್ಕೊಳ್ಳೋದು ಉತ್ತಮ. ಅದರಲ್ಲೂ ಗಿಡ ಕಪಾತ್ಗಳಲ್ಲಿ ಏನಾಗುತ್ತೆ, ಎರಡು ತರ ಗಿಡಗಳು ಇರ್ತವೆ, ಅಂದ್ರೆ ಕಾಡು ಮರಗಳು ಎಲ್ಲ ಇದ್ದ ಜಾಕ್ ಫ್ರೂಟ್ ಅಂದ್ರೆ ನಲ್ಸು ಇರ್ಬೋದು, ಅತ್ತಿ, ಬಸರಿ ಈ ತರ ಇವೆಲ್ಲ ಕಾಡು ಮರಗಳು ಏನಿದಾವೆ, ಅವನು ತಾವು ಪ್ರತಿ 2-3 ವರ್ಷಕ್ಕೊಂದ್ಸಲ ಗಿಡ ಕಪಾತ್ ಮಾಡ್ಕೋಬೇಕು. ಅಂದ್ರೆ ಇವು ಶಾಶ್ವತ ನೆರಳಿನ ಮರಗಳು? ಇವು ಹೌದು ಶಾಶ್ವತ ನೆರಳಿನ ಮರಗಳು, ಅವನು ತಾವು ಕಪಾತ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ಪ್ರತಿ ವರ್ಷ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಟೆಂಪರರಿ ಶೇಡ್ ಟ್ರೀಸ್ ಅಂತ ಏನ್ ಹೇಳ್ತೀವಿ, ತಾತ್ಕಾಲಿಕ ಗಿಡಗಳು ಅಂತ ಏನ್ ಹೇಳ್ತೀವಿ, ಅವು ಪ್ರತಿ ವರ್ಷ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಈಗ ಮಳೆಗಾಲಕ್ಕೆ ಅವು ತುಂಬಾ ಚಿಗುರು ಬಂದ್ಬಿಟ್ಟು ತುಂಬಾ ಯಥೇಚ್ಛವಾಗಿ ಬೆಳೆಯುತ್ತೆ. ತುಂಬಾ ಜಾಸ್ತಿ ನೆರಳಾದ್ಮೇಲೆ ನಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಮಳೆ ಆದಾಗ ಅದು ಮತ್ತೆ ಬೇರೆ ಸಮಸ್ಯೆಗಳನ್ನ ತಂದೊಡ್ಡುತ್ತೆ, ಲೈಕ್ ಕೊಳೆ ರೋಗ ಇರ್ಬೋದು ಮತ್ತೆ ಎಲೆ ತುಕ್ಕು ರೋಗಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಕಾಫಿ ಗಿಡದಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಕೂಡ ನಾವು ತೆಗಿಬೇಕಾಗುತ್ತೆ, ಜೊತೆಗೆ ನೆರಳು ಮರಗಳ ಹೆಚ್ಚು ಬೆಳವಣಿಗೆಯನ್ನು ತೆಗೆದು ಅಲ್ಲಿ ಬಿಸಿಲು ಬೀಳೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಹೌದು ಸರ್, ಅರಬಿಕಾ ಕಾಫಿ ಇರ್ಬೋದು ಮತ್ತೆ ರೋಬಸ್ತಾ, ಎರಡು ಕಾಫಿ ಇವು ನಮ್ಮ ನೆರಳಲ್ಲಿ ಬೆಳೆಯುವಂತ ಕಾಫಿಗಳು. ಹಾಗಾಗ್ಬಿಟ್ಟು ಇದಕ್ಕೆ ಕಂಪ್ಲೀಟ್ 100% ತರ ಶೇಡು ಬೇಕಾಗಿಲ್ಲ, ಅದಕ್ಕೆ ನಾವು ಅದನ್ನ ಹೇಳಿದೆ 50%, 60%, 30%, 30% ಅಂತ ಎಲ್ಲ ಹೇಳಿದೆ. ಇಷ್ಟು ಪ್ರಮಾಣದಲ್ಲಿ ತಾವು ಶೇಡ್ ಮೇಂಟೈನ್ ಮಾಡಿ ಮಿಕ್ಕಿದ್ದು ಓಪನ್ ಇಡಬೇಕಾಗತ್ತೆ. ಯಾಕಂದ್ರೆ ತುಂಬಾ ಮಳೆ ಜಾಸ್ತಿ ಬಂದಾಗ ಗಿಡ ಕಪಾತ ತಾವು ಸರಿಯಾಗಿ ಮಾಡಿರ್ಲಿಲ್ಲ ಅಂದ್ರೆ ಅದರದೆಲ್ಲ ದರಗು ಎಲೆ ಅದೆಲ್ಲ ಬಂದು ಕಾಫಿ ಗಿಡಗಳ ಮೇಲೆ ಕುಂತು ಸತತವಾಗಿ 3-4 ತಿಂಗಳು ಮಳೆ ಬರೋದ್ರಿಂದ ಅಲ್ಲಿ ತುಂಬಾ ಶಿಲೀಂಧ್ರಗಳ ಬೆಳವಣಿಗೆಯಾಗಿ ಅಲ್ಲಿ ರೋಗ ರುಜಿನಗಳು ತುಂಬಾ ಕಾಣಿಸ್ಕೊಳ್ತವೆ. ಅದ್ರ ನೆತ್ತಿ ಮೇಲೆ ಎಲ್ಲ ಎಲೆ ಎಲ್ಲ ಬಿದ್ದು, ಉದಾಹರಣೆಗೆ ಈಗ ಸಿಲ್ವರ್ ಆ ತರ ಎಲೆಗಳಿರ್ಬೋದು ಅದು ಕೊಳಿಯೋದಿಲ್ಲ, ಅದೆಲ್ಲ ಕಾಫಿ ನೆತ್ತಿ ಮೇಲೆಲ್ಲ ಬಿದ್ದು ಮಳೆ ಬಿದ್ದು ಬಿದ್ದು ಮತ್ತೆ ಎಲೆ ಅಲ್ಲೇ ಶೇಖರಣೆ ಆಗಿ ಕಂಪ್ಲೀಟ್ ಅಲ್ಲಿ ಏನು ವಾತಾವರಣ ಏನಾಗುತ್ತೆ ಅಂದ್ರೆ ಶಿಲೀಂಧ್ರಗಳ ಬೆಳವಣಿಗೆಗೆ ಪೂರಕ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ಈ ಮಳೆ ಪ್ರಾರಂಭದಲ್ಲಿ ನಾವು ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತಲ್ಲ ಅಲ್ಲಿ ನೆರಳು ಮರಗಳನ್ನ ನೆರಳು ಸಸ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಾ? ಮತ್ತೆ ಎಲ್ಲೆಲ್ಲಿ ಖಾಲಿ ಇರುತ್ತಂತ ಜಾಗದಲ್ಲಿ ಹೊಸ ಕಾಫಿ ಸಸಿಗಳನ್ನ ನಾಟಿ ಮಾಡ್ಕೋಬಹುದಾ? ಹೌದು ಸರ್, ಎರಡು ಅವಕಾಶಗಳು ಇದಾವೆ ಸರ್. ಮೊದಲನೇ ಅವಕಾಶ ಏನಂತಂದ್ರೆ ಈಗ ನಮಗೆ ಈ ವರ್ಷದ ಸಸಿಗಳು ಏನಾಗಿರುತ್ತೆ, ಇನ್ನು 6 ಅಷ್ಟು ಕಂಪ್ಲೀಟ್ ಆಗಿದೆ ಅಷ್ಟೇ, ಹಾಗಾಗ್ಬಿಟ್ಟು ಈ ವರ್ಷದ ಸಸಿಗಳನ್ನ ತಾವು ಈಗ ಮುಂಗಾರಕ್ಕಿಂತ ಮುಂಚೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದಿನ್ನು ಆಯಸ್ಸಲ್ಲಿ ತುಂಬಾ ಕಡಿಮೆ ಇರುತ್ತೆ. ಅದೇ ನಾವು 18 ಸಸಿ ಅಂತ ಏನ್ ಹೇಳ್ತೀವಿ, ಬಾಲ್ ಪ್ಲಾಂಟ್ ಅಂತ ಹೇಳ್ತೀವಿ, ಅದು ಹೋದ ವರ್ಷದ ನರ್ಸರಿಯಲ್ಲಿ ಇರುವಂತ ಗಿಡಗಳು. ಸೊ ಈಗ ನೀವು ಮುಂಗಾರಿಗಿಂತ ಮುಂಚೆನೆ ಹಾಕೋಬಹುದು, ಬಟ್ ಅದೇ ತಾವು ಈ ವರ್ಷದ ನರ್ಸರಿ ಪಾತಿ ಮಾಡಿರೋ ಗಿಡಗಳು ತಗೊಂಡು ಈಗ ಮುಂಗಾರಕ್ಕಿಂತ ಮಳೆ ಮುಂಚೆ ಹಾಕೋದು ಸ್ವಲ್ಪ ಅಷ್ಟೊಂದು ಉತ್ತಮ ಅಲ್ಲ, ಯಾಕಂದ್ರೆ ಮಳೆ ಎಷ್ಟಾಗುತ್ತೆ ಅಂತ ನಮ್ಗೆ ಅಂದಾಜಿರೋದಿಲ್ಲ. ತುಂಬಾ ಜಾಸ್ತಿ ಮಳೆ ಆದಾಗ ಅದು ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವಿ, ಅವು ಗಿಡಗಳ ಸಾಯೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಈ ಸಸಿಮಡಿಗಳಲ್ಲಿ ನಾವೇನು ಸಸಿಗಳನ್ನ ಬೆಳೆಸ್ಕೊಳ್ತಾ ಇರ್ತೀವಲ್ಲ ಮುಂದಿನ ಸರಿಗೆ ನಾಟಿ ಮಾಡೋದಕ್ಕೆ, ಆ ಸಸಿಮಡಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ಈ ಸ್ಟೇಜ್ ಅಲ್ಲಿ ಟೋಪಿ ಸ್ಟೇಜ್ ದಾಟಬಿಟ್ಟು ನಮಗೆ ಆಲ್ರೆಡಿ ಈಗ ಪಾಲಿಬ್ಯಾಗ್ ನರ್ಸರಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಅದು ಎರಡು ಅಥವಾ ಮೂರು ಜೋಡಿ ಎಲೆಯಷ್ಟು ಈಗ ಬೆಳವಣಿಗೆ ಆಗ್ತಾ ಇದೆ. ಅದನ್ನ ನಾವು ಈ ಸಗಣಿ ತಿಳಿ ನೀರನ್ನ ಕೊಟ್ಟುಕೊಂಡು ಅಥವಾ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಅಮೋಫಾಸ್ ಗೊಬ್ಬರದನ್ನ ಕೊಟ್ಕೊಂಡು ನರ್ಸರಿಯಲ್ಲಿ ನಾವು ಅದನ್ನ ಬೆಳೆಸ್ಕೋಬೇಕಾಗುತ್ತೆ. ಅದು ನಮ್ಗೆ ಆಗಸ್ಟ್ ಕಳೆದ ನಂತರ ಅಂದ್ರೆ ಈ ಹಿಂಗಾರು ಟೈಮಿಗೆ ಹಾಕ್ಲಿಕ್ಕೆ ಆ ಗಿಡಗಳು ರೆಡಿ ಆಗ್ತವೆ ಈ ವರ್ಷದ್ದು. ಸೊ ಅದೇ ಹೋದ ವರ್ಷದ ಗಿಡಗಳು ಇರ್ತಾವಲ್ಲ, ಒಂದೂವರೆ ವರ್ಷ ಸರಾಸರಿ ಅದಕ್ಕೆ ಹೇಗಾಗಿದೆ ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ನಾಟಿ ಮಾಡಿರುವಂತ ಸಸಿಗಳು ಈಗ ಒಂದೂವರೆ ವರ್ಷ ಸಸಿಗಳಾಗಿರ್ತವೆ. ಸೊ ಆ ಸಸಿಗಳನ್ನ ನೀವು ಡೈರೆಕ್ಟ್ ಆಗಿ ಈಗಲೇ ಬೇಕಿದ್ರೆ ಜೂನ್ ಅಂದ್ರೆ ಮುಂಗಾರು ಪ್ರಾರಂಭ ಹಾಕಿನ ಮುಂಚೆನೆ ನಾವು ನಾಟಿ ಮಾಡಬಹುದು ಮೈನ್ ತೋಟಗಳಲ್ಲಿ. ಬಟ್ ಏನಾಗುತ್ತೆ ಅಂದ್ರೆ ಒಂದು ಕಂಡೀಷನ್ ಏನಂತಂದ್ರೆ ಈ ನೆರಳು ಮರಗಳು ನಾವು ಅನ್ಕೊಂಡಿದ್ ಜಾಗದಲ್ಲೆಲ್ಲ ಇರೋದಿಲ್ಲ. ಹಾಗಾಗ್ಬಿಟ್ಟು ಎಲ್ಲೆಲ್ಲಿ ಸ್ವಲ್ಪ ಓಪನ್ ಪ್ಯಾಚ್ ಇರುತ್ತೆ ಅಲ್ಲಿ ಸೈಮಲ್ಟೇನಿಯಸ್ ಈ ವರ್ಷ ಪಾಲ್ವಾಣ ಅಂದ್ರೆ ಕಿರುತೀರ್ಣ ಅಂತ ಏನ್ ಹೇಳ್ತೀವಿ ನಾವು ಈ ಪಾಲ್ವಾಣ ಅಥವಾ ಹಾಲ್ವಾಣ ಅಂತ ಹೇಳ್ತಾರೆ, ಅದು ತುಂಬಾ ಬೇಗ ಅಂತ ಗಿಡ. ಹಾಗಾಗ್ಬಿಟ್ಟು ಅದು ಹಾಲ್ವಾಣ ಈಗ ಜೂನ್ ತಿಂಗಳಲ್ಲಿ ಹಾಕೊಂಡ್ರೆ ನಮ್ಗೆ ಅದು ಇಮಿಡಿಯೇಟ್ ಆಗಿ ಶೇಡ್ ಕೊಡುತ್ತೆ ಆಗಸ್ಟ್ ಸೆಪ್ಟೆಂಬರ್ ನಂತರದಲ್ಲಿ ಅಂತ. ಆಮೇಲೆ ಸಸಿಗಳನ್ನ ನಾಟಿ ಮಾಡ್ಕೋಬಹುದು ನಾವು. ಹೌದು ಮಾಡ್ಕೋಬಹುದು. ಕೆಲವರು ಏನ್ ಮಾಡ್ತಾರೆ ತುಂಬಾನೇ ಓಪನ್ ಇದ್ರೆ ನಾನು ಆಕ್ಚುಲಿ ಒಬ್ಬ ಬೇಸಾಯ ಶಾಸ್ತ್ರನಾಗಿ ಈ ವರ್ಷ ಸೈಮಲ್ಟೇನಿಯಸ್ ಆಗಿ ಎರಡೂ ಹಾಕ್ಲಿಕ್ಕೆ ಕಷ್ಟ ಆಗ್ಬಹುದು, ಅದಕ್ಕೆ ಈ ವರ್ಷ ಜೂನಿಗೆ ಹಲ್ವಾಣನ ಹಾಕ್ಬಿಟ್ಟು ಅಲ್ಲಿ ನೆರಳು ಮೇಂಟೈನ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಮತ್ತೆ ಜೂನ್ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಸಸಿಗಳನ್ನು ಹಾಕ್ಬಹುದು. ಅದು ಡಿಪೆಂಡ್ ಅಪಾನ್ ದಿ ಸಿಚುಯೇಷನ್ ಹೇಗಿರುತ್ತೆ ಅಲ್ಲಿ ಎಷ್ಟು ನಾನು ಹೇಳಿದ್ನಲ್ಲ 45% ರೋಬಸ್ಟ್ ಆಗಿ ಶೇಡ್ ಬೇಕು ಮತ್ತೆ ಇಳಬಿಗೆ ಆದ್ರೆ 60-70% ವರೆಗೂ ಶೇಡ್ ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ರೈತ ಬಂದವರು ಅದು ಮುಂದುವರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಮತ್ತೆ ಈ ಬೆಳೀತಾ ಇರುವಂತಹ ಸಸಿಗಳಿಗೆ ಸ್ವಲ್ಪ ಬಿಸಿಲು ಬೀಳೋ ರೀತಿಯಲ್ಲಿ ಚಪ್ರ ಹಾಕಿರ್ತೀವಲ್ಲ ಅದನ್ನೇನಾದ್ರು ಸ್ವಲ್ಪ ವಿರಳಗೊಳಿಸಬೇಕಾಗತ್ತ? ನರ್ಸರಿಯಲ್ಲಿ ಈಗ ಮಳೆ ಬರಕ್ಕಿಂತ ಮುಂಚೆವರೆಗೂ ಇದು ರೆಡ್ ನೆಟ್ ಎಲ್ಲ ಹಾಕಿ ಇಟ್ಟಿರ್ತೀವಿ. ಮಳೆ ಒಂದ್ಸಲ ಪ್ರಾರಂಭ ಆದ ತಕ್ಷಣ ಆ ಶೇಡ್ ನೆಟ್ ಎಲ್ಲ ತೆಗೆದು ಬಿಟ್ಟು ಅದನ್ನ ಡೈರೆಕ್ಟ್ ಮಳೆಗೆ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಈ ಶೇಡ್ ನೆಟ್ ಏನ್ ಹಾಕಿರ್ತೀವಿ ಅದ್ರ ಮೇಲೆ ನೀರ್ ನಿಂತು ಅದರಿಂದ ತೊಟ್ಟಿಕ್ಕಿದ್ರೆ ನರ್ಸರಿ ಡಿಸೀಸ್ಗಳು ಬಂದ್ಬಿಡುತ್ತೆ. ನರ್ಸರಿ ಮಳೆನ ಪ್ರಾರಂಭ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಆ ಊಟ ಅದೇನ್ ನಾವು ಮೇಲ್ಗಡೆ ಪೆಂಡಾಲ್ ಹಾಕಿರ್ತೀವಿ ನೆರಳಿಗೆ ಆ ಪೆಂಡಾಲ್ ಅನ್ನ ತಗಿಬೇಕಾಗುತ್ತೆ. ಯಾಕಂದ್ರೆ ನೀರ್ ಬಿದ್ರು ಡೈರೆಕ್ಟ್ ಆಗಿ ಬುಟ್ಟೆಯಲ್ಲಿ ಬೀಳ್ಬೇಕು ಮತ್ತೆ ಯಾವ್ದೇ ಮರನೋ ಅಥವಾ ಶೇಡ್ ನೆಟ್ ಮೇಲೆ ಬಿದ್ದು ಅದ್ರ ತೊಟ್ಟಿಕ್ಬಾರ್ದು. ಅದು ತೊಟ್ಟಿಕ್ಕಿದ್ರೆ ಏನಾಗುತ್ತೆ ಇಲ್ಲಿ ನಮಗೆ ನರ್ಸರಿಯಲ್ಲಿ ರೋಗಗಳಿದಾವೆ ಅದು ಬಂದ್ಬಿಡುತ್ತೆ. ಅದಕ್ಕೆ ಆ ಬಿದ್ದಂತ ನೀರು ಮತ್ತೆ ಸರಿಯಾಗಿ ಡ್ರೈನೇಜ್ ಆಗಿ ಬಾತಿಯಿಂದ ಹೊರಗಡೆ ಹೋಗುವಂತ ವ್ಯವಸ್ಥೆನು ಮಾಡಿಟ್ಟಿರ್ಬೇಕಾಗುತ್ತೆ. ಇನ್ನೊಂದು ಮಳೆಗಾಲದಲ್ಲಿ ನಮಗೆ ಬರುವಂತ ಮುಖ್ಯವಾದ ಸಮಸ್ಯೆ ಅಂದ್ರೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಒಂದು ಜವಾಬ್ದಾರಿ. ಖಂಡಿತ ಮುಂಗಾರಿನಲ್ಲಿ ಕಾಫಿ ತೋಟಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಹೇಗ್ ಮಾಡ್ಕೋಬೇಕಾಗತ್ತೆ? ಇದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ನೀರು ಮತ್ತೆ ಮಣ್ಣನ್ನ ಸಂರಕ್ಷಣೆ ಮಾಡ್ಕೊಳ್ಳದೆ ಹೋದ್ರೆ ನಮಗೆ ಮುಂದಿನ ಫಸಲುಗಳು ತಗೊಳ್ಳಿಕ್ಕೆ ತುಂಬಾ ಸಮಸ್ಯೆಗಳಾಗುತ್ತೆ. ಅದ್ರಲ್ಲಿ ಮೊದಲನೇದಾಗಿ ತೊಟ್ಟಲು ಗುಂಡಿಗಳನ್ನ ಮಾಡಿರ್ತೀವಿ ತೋಟಗಳಲ್ಲಿ. ಸೊ ಆ ತೊಟ್ಟಲು ಗುಂಡಿಗಳನ್ನ ನಾವು ಈ ಸಲ ಈಗ ಅದನ್ನ ಕ್ಲೀನ್ ಮಾಡ್ಕೋಬೇಕು ಈಗ ಮಳೆಗಿನ ಮುಂಚೆ. ಹೌದು, ಈ ತೊಟ್ಟಲು ಗುಂಡಿಗಳು ಏನಾಗುತ್ತೆ ಅಂತಂದ್ರೆ ನಮ್ಗೆ ಕಾಂಪೋಸ್ಟ್ ಪಿಟ್ ತರ ಕೆಲಸ ಮಾಡ್ತಾ ಇರ್ತವೆ. ಹೌದು, ತುಂಬಾ ಜಾಸ್ತಿ ಮಳೆ ಬಂದಾಗ ನೀರಿನ ಮತ್ತೆ ಮಣ್ಣನ್ನ ಸವಕಳಿನ ತಪ್ಪಿಸಿ ಅಲ್ಲಿ ನಮಗೆ ಗೊಬ್ಬರನು ಅವೈಲಬಲ್ ಇರುತ್ತೆ. ಈ ದರಗು ಎಲೆ ಎಲ್ಲ ಬಿದ್ದು ಅಲ್ಲೆಲ್ಲ ಕೊಳತು ಗೊಬ್ಬರ ಆಗಿರ್ತದೆ. ಅದಕ್ಕೆ ಆ ಚರಂಡಿಗಳಂತ ನಾವೇನ್ ಹೇಳ್ತೀವಿ ಈಗ ತೊಟ್ಟಲು ಗುಂಡಿ ಅಂತ ಏನ್ ಹೇಳ್ತೀವಿ ಆ ತೊಟ್ಟಲು ಗುಂಡುಗಳನ್ನ ಮೊದಲನೇದಾಗಿ ಈಗ ಕ್ಲಿಯರ್ ಮಾಡ್ಕೋಬೇಕು. ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಮಳೆ ಬಂದು ಹಿಂಗು ಅಂತ ವ್ಯವಸ್ಥೆನ ಮಾಡ್ಕೋಬೇಕಾಗತ್ತೆ. ಯಾರು ತೊಟ್ಟಲು ಗುಂಡಿಗಳು ಮಾಡಿದಾರೆ ಅವರು ಇದನ್ನ ಮೊದಲನೇದಾಗಿ ಈಗ ಪ್ರಯಾರಿಟಿಯಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲಾದ್ರೆ ಏನಾಗುತ್ತೆ ಅಂದ್ರೆ ಈಗ ನೀವು ತುಂಬಾ ಜಾಸ್ತಿ ಮಳೆ ಆದಾಗ ನಿಮಗೆ ಸವಕಳಿ ಆಗೋ ಸಾಧ್ಯತೆ ಮತ್ತೆ ನೀವು ಹಾಕಂತ ಪೋಷಕಾಂಶಗಳೆಲ್ಲ ಕೊಚ್ಚಿ ಹೋಗಿ ಇಳಿಜಾರು ಪ್ರದೇಶದಲ್ಲಿ ನಾವು ಕಾಫಿ ಬೆಳೀತಾ ಇರ್ತೀವಿ. ತುಂಬಾ ಇಳಿಜಾರು ಇರೋದಂತ ಜಾಗದಲ್ಲಂತೂ ಇದು ತುಂಬಾ ಸಮಸ್ಯೆನೆ. ನಾವು ಹಾಕಿದ ಗೊಬ್ಬರ ನೀರು ಎಲ್ಲ ಮತ್ತೆ ಅಲ್ಲಿ ಹಳ್ಳಕ್ಕೆ ಹೋಗಿ ಕಾವೇರಿ ನದಿ ಸೇರಿರುತ್ತೆ ಅಷ್ಟೇ. ಅಂದ್ರೆ ಈ ತೊಟ್ಲು ಗುಂಡಿಗಳು ಇರೋದ್ರಿಂದ ನಮಗೆ ಈ ತರಗುಗಳಲ್ಲಿ ತುಂಬಿಕೊಳ್ಳಕ್ ಅನುಕೂಲ ಆಗುತ್ತೆ, ಜೊತೆಗೆ ಏನು ಮಣ್ಣು ಕೊಚ್ಚಣೆ ಆಗಿರುತ್ತೆ ಅದು ಕೂಡ ಅಲ್ಲಿ ಸಂಗ್ರಹ ಆಗುತ್ತೆ. ಹೌದು, ಆಗಿನ ಮಾಡಕ್ ಯಾಕೆ ಸಜೆಸ್ಟ್ ಮಾಡಿದೆ ಅಂತಂದ್ರೆ ಈಗ ಅದನ್ನೆಲ್ಲ ತೆಗೆದ್ರಿಂದ ಕಾಂಪೋಸ್ಟ್ ಸಿಗುತ್ತೆ ಅದರಲ್ಲಿ. ಹೌದೌದು, ಹೋದ ವರ್ಷದ ಕೊಳತಿದ್ದೆಲ್ಲ ಕಾಂಪೋಸ್ಟ್ ಇರುತ್ತೆ, ಪೋಷಕಾಂಶಗಳು ಅದರಲ್ಲಿ ಇರುತ್ತೆ. ಆ ಪೋಷಕಾಂಶಗಳು ನಮ್ಮ ಗಿಡದ ಬುಡಕ್ಕೆ ಹಾಕಬಹುದು ಮತ್ತೆ ನಮ್ದು ತೊಟ್ಲು ಗುಂಡಿನೂ ಕ್ಲಿಯರ್ ಆದಂಗಾಯ್ತು ಮತ್ತೆ ನಮಗೆ ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕಂಗಾಯ್ತು. ಹಾಗಾಗ್ಬಿಟ್ಟು ಆದಷ್ಟು ಎಲ್ಲರೂ ತೊಟ್ಲು ಗುಂಡಿಗಳನ್ನ ತೋಟಗಳಲ್ಲಿ ಈವನ್ ಅರಬಿಕ ತೋಟ ಇರ್ಬೋದು ರೋಬಸ್ಟ ತೋಟದಲ್ಲಿ ಇರ್ಬೋದು ಎರಡೂ ತೋಟಗಳಲ್ಲಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಈ ಮುಂಗಾರಿಗಿನ ಮುಂಚೆ. ಮತ್ತೆ ಮಳೆಗಾಲದ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ, ಸಾಕಷ್ಟು ಮಳೆ ಬರ್ತಾ ಇರುತ್ತೆ. ಇಂಥ ಒಂದು ವಾತಾವರಣ ಈ ಶಿಲೀಂಧ್ರ ರೋಗಗಳ ಅಭಿವೃದ್ಧಿಗೆ ಒಂದು ಹಿತಕರವಾಗಿರುತ್ತೆ. ಕಾಫಿನಲ್ಲಿ ಬರುವಂತಹ ಶಿಲೀಂಧ್ರ ರೋಗಗಳು ಯಾವ್ಯಾವು ಮತ್ತೆ ಅವುಗಳ ನಿರ್ವಹಣೆ ಹೇಗೆ ಅಂತೀರಿ? ಸರ್, ಮೇಜರ್ ಆಗಿ ನಾವು ಅರೇಬಿಕಾ ತೋಟದ ಬಗ್ಗೆ ಮಾತಾಡೋದಾದ್ರೆ ಎಲೆ ತುಕ್ಕು ರೋಗನೇ ತುಂಬಾ ಮೇಜರ್ ಡಿಸೀಸ್ ಅಂದ್ರೆ ತುಂಬಾ ದೊಡ್ಡ ರೋಗ ಅಂತ ಹೇಳ್ಬಹುದು. ಎಲೆ ತುಕ್ಕು ರೋಗ ಐ ಥಿಂಕ್ ಎಲ್ಲಾ ರೈತರು ಬಂದವರಿಗೆ ಅದ್ರ ಬಗ್ಗೆ ಅರಿವು ಇದೆ. ಅದು ನಾನು ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ತಾವು ಆ ಎಲೆ ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಇರುವಂತ ತಳಿಗಳನ್ನು ನಮ್ಮ ಕಾಫಿ ಸಂಶೋಧನಾ ಕೇಂದ್ರಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಆ ತಳಿಗಳನ್ನ ಚಂದ್ರಗಿರಿ ತಳಿ ಇರಬಹುದು ಮತ್ತೆ ಬೇರೆ ತಳಿಗಳು ಇದಾವೆ. ಆ ತಳಿಗಳನ್ನ ಆದಷ್ಟು ಅದನ್ನ ತಗೊಳ್ಬೇಕು ಒಂದು. ಎರಡನೇದು ಅದರಲ್ಲಿ ಈಗ ನಾನು ತಳಿ ಆಯ್ಕೆನೂ ಆಗಿದೆ, ಬಟ್ ಅಲ್ಲಲ್ಲಿ ನನಗೆ ಸ್ವಲ್ಪ ಎಲೆ ತುಕ್ಕು ರೋಗ ಹೇಗೆ ಅಂತ ತಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಎಲೆಯ ಕೆಳಭಾಗದಲ್ಲಿ ಕಂದು ಬಣ್ಣದ ಸ್ಪಾಟ್ಸ್ ಅಂತ ಏನ್ ಹೇಳ್ತೀವಿ ಇದು ಕಾಣುತ್ತೆ ತಮಗೆ. ಸೊ ಅದು ಎಲೆ ಕೆಳಭಾಗದಲ್ಲಿ ಇರುತ್ತೆ. ನಿಮ್ಗೆ ಏನಾದ್ರು ತೋಟದಲ್ಲಿ ಓಡಾಡಿದಾಗ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡ್ರು ಇಮಿಡಿಯೇಟ್ ಆಗಿ ನಾವು ಪ್ರೀ ಮಾನ್ಸೂನ್ ರೌಂಡ್ ಬೋಡೋ ಸ್ಪ್ರೇನ ತಗೋಬೇಕಾಗುತ್ತೆ. ಈ ಬೋಡೋ ದ್ರಾವಣ ಸಿಂಪಡಣೆ ಮಾಡೋದು ತುಂಬಾ ಮುಖ್ಯ, ಸ್ಪೆಷಲಿ ಅರೇಬಿಕ ಕಾಫಿಯಲ್ಲಿ. ಅದು 0.5 ಕ್ಷಾರಿತ ಇರಬೇಕದು. ಮತ್ತೆ pH ಬಂದು ಅಂದ್ರೆ ರಸಸಾರ ಆ ಬ್ರೋಡೋ ದ್ರಾವಣದ ಎಷ್ಟಿರಬೇಕು ಅಂದ್ರೆ ಸರಾಸರಿ 9-10 pH ಇರಬೇಕಾಗತ್ತೆ. ಅಂದ್ರೆ ಕ್ಷಾರೀಯ ಇರಬೇಕು. ಹೌದು ಸರ್, 9-10 ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಇದು ಬ್ರೋಡೋ ದ್ರಾವಣನ 0.5% ಲೆಕ್ಕದಲ್ಲಿ ಅರಬಿಕಾ ತೋಟದಲ್ಲಿ ಸಿಂಪಡಣೆ ಮಾಡೋದು ಕಂಪಲ್ಸರಿ ಅಂತ ನಾವೇನ್ ಹೇಳ್ತೀವಿ. ಅದು ಬಹು ಮುಖ್ಯ, ಅದು ಒಂದು ಪ್ರೊಫಿಲೆಟಿಕ್ ಮೆಜರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ತಾವು ಅದನ್ನ ತಗೊಳ್ಬೇಕಾಗತ್ತೆ. ಇಲ್ಲ ನಿರೋಧಕ ಶಕ್ತಿ ಇರುವಂತ ತಳಿಗಳು ಇಲ್ಲ, ಅಲ್ಲೇ ತುಕ್ಕು ರೋಗದ ಹಾವಳಿ ಸ್ವಲ್ಪ ಜಾಸ್ತಿ ಇದೆ ಅಂತ ರೈತ ಬಾಂಧವರಿಗೆ ಅನ್ಸಿದ್ರೆ, ಅವರು ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಂತ ಏನೇನ್ ಹೇಳ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಕಾಂಟಾಪ್ ಇರ್ಬೋದು, ಈ ತರ ತುಂಬಾ ಮಾರ್ಕೆಟ್ ಅಲ್ಲಿ ಬಹಳ ಸಿಸ್ಟಮಿಕ್ ಫಂಗಿಸೈಡ್ಸ್ ಇದಾವೆ. ಅದನ್ನ 400 ml ಒಂದು ಬ್ಯಾರಲ್ ಗೆ ಹಾಕೊಂಡು ಅದಕ್ಕೆ ವೆಟ್ಟಿಂಗ್ ಏಜೆಂಟ್ ಹಾಕೊಂಡು ಅದನ್ನ ಸಿಂಪಡಣೆ ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲ ಇನ್ನೊಂದು ತಾವು ಮುಖ್ಯವಾಗಿ ಹೇಳುವಂತದ್ದು ಅಂದ್ರೆ ಕಪ್ಪು ಕೊಳೆ ರೋಗ. ಹೌದು, ಇದು ಬರೋ ಸಾಧ್ಯತೆ ಇರುತ್ತಾ? ಹೌದು, ಕೊಳೆ ರೋಗ ಏನಾಗುತ್ತೆ ಅದು ಈಗ ಗೊತ್ತಾಗೋದಿಲ್ಲ ಸರ್, ಯಾಕಂದ್ರೆ ಮಳೆ ಪ್ರಾರಂಭಕ್ಕಿಂತ ಮುಂಚೆ ಅದರ ಸಿಂಪ್ಟಮ್ ಇರೋದಿಲ್ಲ. ಬಟ್ ಅದನ್ನ ನಾವು ನೋಡ್ಬೇಕು ಅಂದ್ರೆ ಹೋದ ವರ್ಷದಲ್ಲಿ ನಮ್ಮ ತೋಟದಲ್ಲಿ ಎಲ್ಲೆಲ್ಲಿ ಕೊಳೆ ರೋಗ ಸ್ಪಾಟ್ಸ್ ಬಂದಿತ್ತು, ಅಥವಾ ಒಂದು 5 ಎಕರೆ ತೋಟದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ತುಂಬಾ ಜಾಸ್ತಿ ಕೊಳೆ ರೋಗ ಇದೆ ಅಂತ ನನಗೆ ಅನ್ಸಿದ್ರೆ, ಆ ಪ್ಯಾಚ್ ಅನ್ನ ಆದಷ್ಟು ಮನವರಿಕೆ ಮಾಡಿ ಇಟ್ಕೊಂಡಿರ್ಬೇಕು. ಅಲ್ಲಿ ನಾವು ಈ ಮಳೆಗಾಲಕ್ಕಿಂತ ಮುಂಚೆ ಇದೇ ಬೋಡೋ ದ್ರಾವಣನ 1% ಅಲ್ಲಿ ನಾನು ಎಲೆತುಕ್ಕು ರೋಗಕ್ಕೆ 0.5% ಹೇಳಿದೆ, ಅದು ಕಾಮನ್ ಆಗಿ. ಬಟ್ ಇದು 1% ಬೋಡೋ ದ್ರಾವಣ ಏನಿದೆಯಲ್ಲ ಇದು ಪ್ಯಾಚ್ ಅಲ್ಲಿ, ಅಂದ್ರೆ ಎಲ್ಲೆಲ್ಲಿ ತಮಗೆ ಜಾಸ್ತಿ ಕೊಳೆ ರೋಗ ಇದ್ದಂತಹ ಸ್ಪಾಟ್ಸ್ ಇದೆ ಅಂತ ಐಡೆಂಟಿಫೈ ಮಾಡಿರ್ತೀರಾ, ಸೊ ಅದನ್ನ ಬ್ಲಾಂಕೆಟ್ ಸ್ಪ್ರೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆ ಸ್ಪಾಟ್ ಸ್ಪ್ರೇ ಅನ್ನ ತಾವು ತಗೋಬೇಕಾಗತ್ತೆ. ಅದ್ರ ಜೊತೆಗೆ ಜಾಸ್ತಿ ಇನ್ಸಿಡೆಂಟ್ ಇದೆ ಅಂತ ಗೊತ್ತಾದ್ರೆ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಂತ ನಾವ್ ಹೇಳ್ತೀವಿ, ಅದನ್ನು ಒಂದು ಸ್ಪ್ರೇ ತಗೋಬೇಕಾಗತ್ತೆ ಸರ್. ಇನ್ನೊಂದು ಮುಖ್ಯ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಮಳೆಗಾಲದ ಸಂದರ್ಭದಲ್ಲಿ, ಯಾಕಂದ್ರೆ ಪೋಷಕಾಂಶಗಳು ಕೊಚ್ಚೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಈ ಮುಂಗಾರಿನ ಸಮಯದಲ್ಲಿ ಕಾಫಿ ತೋಟಗಳಲ್ಲಿ ಹೇಗ್ ಮಾಡ್ಕೋಬೇಕು ಅಂತೀರಿ? ಇದು ತುಂಬಾ ಮುಖ್ಯ, ಯಾಕೆ ಅಂತಂದ್ರೆ ಪೋಷಕಾಂಶಗಳು ಇಲ್ಲದೆ ಗಿಡ ತಮಗೆ ಯಾವುದೇ ತರ ಫಸಲು ಕೊಡೋದಿಲ್ಲ. ಪೋಷಕಾಂಶಗಳ ವಿಷಯಕ್ಕೆ ಬಂದಾಗ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿರ್ಬೇಕು ಅಂತ ನಾನು ಎಲ್ಲಾ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾರು ಮಾಡ್ಲಿಕ್ಕೆ ಆಗಿಲ್ಲ ಈ ವರ್ಷ, ಅವರು ಅಟ್ಲೀಸ್ಟ್ ಮುನಿ ವರ್ಷ ಅಂದ್ರೆ ಈ ಡಿಸೆಂಬರ್ ಜನವರಿ ನಂತರದಲ್ಲಾದ್ರೂ ಮಣ್ಣನ್ನ ತಂದು, ನಮ್ಮಲ್ಲಿ ಎರಡು ಕಡೆ ಸವಲತ್ತುಗಳು ಇದಾವೆ ಕಾಫಿ ಬೆಳೆಗಾರರಿಗೆ. ಸೊ ದಕ್ಷಿಣ ಕೊಡಗು ಬೆಳೆಗಾರರಿಗೆ 60 ಎಕ್ರೆ ಅಲ್ಲಿ ಒಂದು ಸುಸಜ್ಜಿತವಾದ ಪ್ರಯೋಗಾಲಯ ಇದೆ, ಮತ್ತೆ ಉತ್ತರ ಕೊಡಗು ಕಾಫಿ ಬೆಳೆಗಾರರಿಗೆ ನಮ್ಮ ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲೂ ಮಣ್ಣು ಪ್ರಯೋಗಾಲಯ ಇದೆ. ಸೊ ಇವೆರಡು ಪ್ರಯೋಗಾಲಯಗಳಲ್ಲಿ ಮಣ್ಣನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಈಗ ಕಾಫಿಯಲ್ಲಿ ಏನಂತಂದ್ರೆ ಹೇಗೆ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ, ನಾವು ಹೋದ ವರ್ಷ ಎಷ್ಟು ಇಳುವರಿನ ತಗೊಂಡಿದ್ದೀವಿ ನಮ್ಮ ತೋಟದಿಂದ, ಹೇಗೆ ಅಂದ್ರೆ ನಾನು ನಿಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡಿದ್ದೀನಿ, ನಾನು ನಿಮಗೆ 100 ರೂಪಾಯಿ ಕೊಡ್ತಾ ಇದ್ದೀನಿ. ಸೊ ಈ ಬೇಸಿಸ್ ಮೇಲೆ ನಾವು ಅಂದ್ರೆ STCR ಅಂತ ಹೇಳ್ತೇನೆ, ಸಾಯಿಲ್ ಟೆಸ್ಟ್ ಕ್ರಾಪ್ ರೆಸ್ಪಾನ್ಸ್ ಬೇಸಿಸ್ ಅಲ್ಲಿ ನಾವು ಫರ್ಟಿಲೈಸರ್ ಅಥವಾ ಈ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ತೀವಿ. ಹೋದ ವರ್ಷ ಈಗ ಉದಾಹರಣೆಗೆ ನಾನು ಒಂದು 20 ಚೀಲ ಚರಿನೋ ಅಥವಾ ಒಂದು 30 ಚೀಲ ಚರಿ ತಗೊಂಡಿದ್ದೀನಿ ಅಂತಂದ್ರೆ, ಈ ವರ್ಷಕ್ಕೆ ನಾವು ಎಷ್ಟು ಗೊಬ್ಬರಗಳನ್ನ ಹಾಕಬೇಕು ಅಂತ ಹೇಳಿ ಮಣ್ಣು ಪರೀಕ್ಷೆ ಮಾಡಿಸ್ತಿರಲ್ಲ, ಅವಾಗ 100 ಸ್ಪ್ಲಿಟ್ಸ್ ಅಲ್ಲಿ ತಮಗೆ ಗೊಬ್ಬರದ ಶಿಫಾರಸನ್ನ ಕೊಟ್ಟಿರ್ತೀವಿ. ಮೊದಲನೇ ಶಿಫಾರಸು ಯಾವತ್ತು ನಿಮಗೆ ಹಿಮ್ಮಳೆ ಅಥವಾ ಹೂಮಳೆ ಟೈಮ್ ಅಲ್ಲಿ ಒಂದು ಶಿಫಾರಸು ಇರುತ್ತೆ. ಎರಡನೇ ಶಿಫಾರಸು ಈಗ ಪ್ರೀ ಮಾನ್ಸೂನ್ ಅಂದ್ರೆ ಮುಂಗಾರು ಪ್ರಾರಂಭ ಆಗಿನ ಮುಂಚೆ ಎರಡನೇ ಶಿಫಾರಸು ಇರುತ್ತೆ. ಮತ್ತೆ ಮೂರನೇ ಶಿಫಾರಸು ನಮ್ಮ ಹಿಂಗಾರು ಟೈಮ್ ಅಲ್ಲಿ ಅಂದ್ರೆ ಪೋಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ ನಾವು. ಈ 3 ಸ್ಪ್ಲಿಟ್ಸ್ ಅಲ್ಲಿ ಇವನ್ ಅರಬಿಕ್ ಆಗಿರ್ಬೋದು ಮತ್ತೆ ರೊಬಸ್ಟ್ ಆಗಿರ್ಬೋದು. ಪ್ರಿಫರಬಲಿ ಹೆಚ್ಚು ಜಾಸ್ತಿ ಮಳೆ ಆಗಂತ ಜಾಗದಲ್ಲಿ ಇವನ್ 4 ಸ್ಪ್ಲಿಟ್ಸ್ ಹಾಕೋ ಸಾಧ್ಯತೆ ಇರುತ್ತೆ. ಸೊ ನಾವು ಈ ಜನರಲ್ ಆಗಿ ಹೇಳೋದಾದ್ರೆ 3 ಸ್ಪ್ಲಿಟ್ಸ್ ಅನ್ನ ತಾವು ಹಾಕ್ಬೇಕಾಗುತ್ತೆ. ಉದಾಹರಣೆಗೆ ನಾನು ಒಂದು 20-30 ಚೀಲ ಇಳುವರಿ ತಗೊಳ್ಳೋ ಅಂತ ರೈತ ಆದ್ರೆ ನನ್ಗೆ, ಬಟ್ ಇದು ಇಂಡಿವಿಜುವಲಿ ಒಬ್ಬೊಬ್ಬ ರೈತನು ಅವ್ರವ್ರ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಅವ್ರ ಮಣ್ಣಲ್ಲಿ ಎಷ್ಟು ಸಾರಜನಕ ಇದೆ, ರಂಜಕ ಇದೆ, ಪೊಟ್ಯಾಶ್ ಇದೆ, ಅದು ಇನ್ನೊಬ್ಬ ಪಕ್ಕದ ತೋಟದ ಮಣ್ಣಲ್ಲಿ ವ್ಯತ್ಯಾಸ ಇರುತ್ತದೆ. ಹಾಗಾಗ್ಬಿಟ್ಟು ನಾನು ಒಂದು ಜನರಲೈಸ್ ಹೇಳ್ತಾ ಇದ್ದೀನಿ, ಬಟ್ ಇದನ್ನ ಒಂದು ತಮ್ ರೂಲ್ ಆಗಿ ಇಟ್ಟುಕೊಂಡು ತಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಅದರಲ್ಲಿ ಮೊದಲನೇದಾಗಿ ಒಂದು ಚೀಲ ಯೂರಿಯಾ, ಒಂದು ಚೀಲ DAP ಮತ್ತೆ ಒಂದು ಚೀಲ MOP ನ ಹೂ ಮಳೆ ಟೈಮ್ ಅಲ್ಲಿ ಕೊಡಬೇಕಾಗುತ್ತೆ, ಅಂದ್ರೆ ಬ್ಲಾಸಮ್ ಟೈಮ್ ಅಲ್ಲಿ ಕೊಡಬೇಕಾಗತ್ತೆ. ಅದೇ ಒಂದು ಎಕರೆಗೆ ಮತ್ತೆ ಈಗ ಮುಂಗಾರಕ್ಕಿಂತ ಮುಂಚೆ ಒಂದು ಚೀಲ ಯೂರಿಯಾ ಮತ್ತೆ ಎರಡು ಚೀಲ ರಾಕ್ ಫಾಸ್ಫೇಟ್, ಯಾಕಂದ್ರೆ ಫಾಸ್ಫರಸ್ ತುಂಬಾ ಮುಖ್ಯ ಈ ಟೈಮ್ ಅಲ್ಲಿ, ಮುಖ್ಯತ್ವ ರಾಕ್ ಫಾಸ್ಫೇಟ್ ನ ಒಂದು ಎರಡು ಚೀಲ ಮತ್ತೆ ಒಂದು ಚೀಲ MOP ಇದನ್ನ ಈಗ ಕೊಡಬೇಕಾಗತ್ತೆ. ಇವೆರಡೂ ರೌಂಡ್ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಮಳೆ ಎಷ್ಟಾಗುತ್ತೆ ನೋಡಿಕೊಂಡು ಮಳೆಯ ಪ್ರಮಾಣದಲ್ಲಿ ಈಗ ಮತ್ತೆ ಮೂರನೇ ಗೊಬ್ಬರ ಏನಿದೆ ಅದು ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ಮೂರನೇ ಗೊಬ್ಬರ ತಾವು ಕಾಂಪ್ಲೆಕ್ಸ್ ಅಲ್ಲಿ ಕೊಡ್ತೀರಾ, ಅದು ಕಾಂಪ್ಲೆಕ್ಸ್ ಹೇಗೆ ಒಂದು ಅರ್ಧ ಚೀಲ ಯೂರಿಯಾ ಮತ್ತೆ ಎರಡು ಚೀಲ 20, 20, 0, 13 ಮತ್ತೆ ಒಂದು ಚೀಲ MOP ಬರುತ್ತೆ. ಸೊ ಇದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಮಳೆ ಎಷ್ಟಾಗುತ್ತೆ ನಿಮ್ ಜಾಗದಲ್ಲಿ, ಅದರ ಮೇಲೆ ವ್ಯತ್ಯಾಸ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ರೈತ ಬಾಂಧವರು ಇದು ಪ್ರೀ ಮಾನ್ಸೂನ್ ಮತ್ತೆ ಈ ಬ್ಲಾಸಮ್ ಟೈಮ್ ಇಂದ ಗೊಬ್ಬರಗಳನ್ನ ಈ ಟೈಮ್ ಅಲ್ಲಿ ಕೊಟ್ಟು ಅವರು ರೆಡಿ ಇರಬೇಕಾಗುತ್ತೆ. ಯಾಕಂದ್ರೆ ನಾವು ಮಳೆಗಾಲದಲ್ಲಿ 2-3 ತಿಂಗಳು ಏನು ಗೊಬ್ಬರ ಕೊಡ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ತುಂಬಾ ಜಾಸ್ತಿ ಮಳೆ ಆಗಿ ಕೊಟ್ಟಂತ ಗೊಬ್ಬರ ಏನಾದ್ರೂ ಸ್ವಲ್ಪ ಕೊಚ್ಚೋಗಿದೆ ಅಥವಾ 30-40 ದಿನ ಸತತವಾಗಿ ಮಳೆ ಬಂದಿದೆ ಅಂತ ಸಮಯದಲ್ಲಿ ಒಂದು ಬ್ಯಾಗ್ ಯೂರಿಯಾನ ಒಂದು ಎಕರೆಯಲ್ಲಿ ಹಾಕ್ಬೇಕಾಗುತ್ತೆ. ಇದು ನಾವು ಮಿಡ್ ಮಾನ್ಸೂನ್ ಫರ್ಟಿಲೈಸರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಅದು ತುಂಬಾ ಜಾಸ್ತಿ ಮಳೆ ಆಗಿರೋ ಜಾಗದಲ್ಲಿ ಮಾತ್ರ, ಬಟ್ ಸಾಧಾರಣ ಮಳೆ ಆಗುವಂತ ಪ್ರದೇಶಗಳಲ್ಲಿ ಬ್ಲಾಸಮ್ ಟೈಮ್ ಇಂದು ಮತ್ತೆ ಪ್ರೀ ಮಾನ್ಸೂನ್ ಟೈಮ್ ಫರ್ಟಿಲೈಸರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಇಲ್ಲಿ ರಾಕ್ ಫಾಸ್ಫೇಟ್ ಹಾಕೋದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ರಾಕ್ ಫಾಸ್ಫರಸ್ ಏನಿದೆ ಅದು ನಮಗೆ ಸ್ಲೋ ಆಗಿ ಗಿಡಕ್ಕೆ ಅವೈಲಬಲ್ ಇರುತ್ತೆ. ಸೊ ಈ ಮಳೆಗಾಲದಲ್ಲಿ ತುಂಬಾ ಸ್ಲೋ ಪ್ರೋಸೆಸ್ ಇರೋದ್ರಿಂದ ರಾಕ್ ಕಾಂಬಿನೇಷನ್ ಹೋಗ್ಬೇಕು ಈಗ ಪ್ರೀ ಮಾನ್ಸೂನ್ ಟೈಮ್ ಅಲ್ಲಿ ಅಂತ ನಾನು ರೇಟ್ ಬಂದವರಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮಣ್ಣು ಕೂಡ ಇಲ್ಲಿ ಆಮ್ಲೀಯವಾಗಿರ್ತವೆ, ಹಾಗಾಗಿ ಈ ಶಿಲಾರಂಜಕ ಬಳಸಬಹುದು. ಹೌದು ಹೌದು ಸರ್. ಮತ್ತೆ ಮೂರನೇ ಕಂತಿನ ಗೊಬ್ಬರ ಅಂತ ಹೇಳಿದ್ರಲ್ಲ, ಅದು ಸಾಧಾರಣ ಯಾವ ತಿಂಗಳಲ್ಲಿ ಕೊಡಬೇಕಾಗುತ್ತೆ? ಅದು ಜನರಲಿ ಏನಾಗುತ್ತೆ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಸರ್, ಪ್ರಿಫರಬಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬರುತ್ತೆ. ಅದು ಆ ಟೈಮಲ್ಲಿ ಹಾಕಿರೋಂತ ಎರಡು ರೌಂಡ್ ಗೊಬ್ಬರಗಳ ನಿರ್ವಹಣೆ ನೋಡ್ಕೊಂಡು ಮೂರನೇ ರೌಂಡ್ ಶಿಫಾರಸು ಮಾಡ್ತೀವಿ. ಈಗ ನಾನೇನ್ ಹೇಳಿದೆ ಅದು ಜನರಲೈಸ್ ಅದು ಪರ್ ಎಕರ್ಗೆ. ಅಂದ್ರೆ ಇದನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಿರ್ಧರಿಸ್ಕೋಬೇಕು. ಹೌದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದು ಜಾಸ್ತಿನೂ ಆಗ್ಬಹುದು ಮತ್ತೆ ಕಡಿಮೆನೂ ಆಗ್ಬಹುದು. ಹಾಗಾಗ್ಬಿಟ್ಟು ರೈತ ಬಾಂಧವರಲ್ಲಿ ಏನು ವಿನಂತಿಸ್ಕೊಳ್ತೀನಿ ಅಂದ್ರೆ ತಮ್ಮ ಇಂಡಿವಿಜುವಲ್ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಆ ಫರ್ಟಿಲೈಸರ್ ರೆಕಮೆಂಡೇಶನ್ ನಿಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ ಖುಷಪಡ್ತೀವಿ. ಇನ್ನ ಈ ಕಾಫಿ ಕಾಯಿಗಳು ಬಲಿತಾ ಇರುವಾಗ ಈ ಬೆರ್ರಿ ಬೋರರ್ ಸಮಸ್ಯೆ ಬರುತ್ತೆ. ಹೌದು, ಇದರ ಒಂದು ನಿರ್ವಹಣೆಗೆ ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ಬೆರ್ರಿ ಬೋರರು ತಮಗೆ ಗೊತ್ತಿರೋ ಹಾಗೆ ಯಾವಾಗ ಕಾಯಿಗಳು ಬಲಿಷ್ಠ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ಈ ಸಮಸ್ಯೆ ಉದ್ಭವ ಆಗುತ್ತೆ ಸರ್. ಅದಕ್ಕೆ ನಮ್ಮಲ್ಲಿ ಫೆರಮೋನ್ ಟ್ರ್ಯಾಪ್ ಇದಾವೆ, ಅಂದ್ರೆ ಮೋಹಕ ಬಲೆಗಳು ಅಂತ ನಾವೇನ್ ಹೇಳ್ತೀವಿ, ಅದು ನಮ್ಮಲ್ಲಿ ಕಾಫಿ ಮಂಡಳಿ ಎಲ್ಲಾ ಕಚೇರಿಗಳಲ್ಲೂ ಅವೈಲಬಲ್ ಇದೆ. ಸೊ ಆ ಮೋಹಕ ಬಲೆಗಳನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಪ್ರತಿ ಎಕರೆಗೆ 10 ಪ್ರಮಾಣದಲ್ಲಿ. ಅದಕ್ಕೆ ಸಂಬಂಧಪಟ್ಟ ದೂರು ಅಂದ್ರೆ ಔಷಧಿ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಟ್ರ್ಯಾಪ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ. ಸೊ ಯಾರಿಗೆ ಅದು ಬೇಕಾಗಿದೆ ಅವ್ರು ಬಂದು ನಮ್ಮಲ್ಲಿ ತಗೊಂಡು ಹೋಗೋ ಸರ್ವಿಸ್ ನಮ್ಮಲ್ಲಿ ಇದೆ ಸರ್. ಮತ್ತೆ ಈ ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕವನ್ನು ಸಿಂಪಡಣೆ ಮಾಡಬಹುದು ಅಂತ ಹೇಳ್ತಾರಲ್ಲ, ಮಾಡಬಹುದಾ? ಹೌದು ಮಾಡಬಹುದು, ಬಟ್ ಅದು ಬೆವೇರಿಯಾ ಬ್ಯಾಕ್ಟೀರಿಯಾ ಅನ್ನೋದು ಅವೈಲಬಿಲಿಟಿ ತುಂಬಾ ಮುಖ್ಯ. ಅವೈಲಬಿಲಿಟಿ ಈಸಿ ಇದ್ರೆ ಮಾಡಬಹುದು. ಎಂಟಮಾಲಜಿ ಡಿವಿಷನ್ ಅಲ್ಲಿ ನಾವು ಕಲ್ಚರ್ ಮಾಡ್ತೀವಿ ಇಂಡೆಂಟ್ ಬೇಸಿಸ್ ಮೇಲೆ. ರೈತ ಬಂದರೂ ಮುಂಚೆನೆ ನಮ್ಗೆ ಇಂಡೆಂಟ್ ಕೊಟ್ರೆ ನಾವು ಅದನ್ನ ಕಲ್ಚರ್ಸ್ ರೆಡಿ ಮಾಡಿ ಕೊಡ್ತೀವಿ. ನಮ್ಮ ವಿಜ್ಞಾನಿಗಳು ಇದಾರೆ ಸರ್. ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇರುವಾಗಲೇ ಸಿಂಪಡಣೆ ಮಾಡ್ಬೇಕು ಅದನ್ನ. ಹೌದು, ಯಾಕಂದ್ರೆ ಶಿಲೀಂಧ್ರ ಆಗಿರೋದ್ರಿಂದ ಅದು ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಆಗ್ಬೇಕು, ಯಾಕಂದ್ರೆ ಹಾಲಿಗೆ ಹೆಪ್ಪ ಆಗದಂಗೆ, ಹಾಲು ಇರುತ್ತೆ ನಾವು ಹೆಪ್ಪ ಆಗ್ತಾ ಇರೋದು. ಸೊ ಅದ್ರದ ಸಂತತಿ ಜಾಸ್ತಿ ಆದಂಗೆ ಆದಂಗೆ ರೋಗಗಳದ್ದು ಕಡಿಮೆ ಆಗ್ತಾ ಹೋಗುತ್ತೆ ಸರ್. ರೈತ ಬಾಂಧವರೇ, ತಮಗೆ ಮುಂಗಾರಿನ ಪ್ರಾರಂಭದಲ್ಲಿ ಕಾಫಿ ತೋಟಗಳಲ್ಲಿ ಏನೆಲ್ಲಾ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ತಿಳ್ಕೊಬೇಕು ಅಂದ್ರೆ ಡಾಕ್ಟರ್ DS ಮುಖಾರಿಬ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-90-63-057. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-90-63-057. ತುಂಬಾ ಸಂತೋಷ ಡಾಕ್ಟರ್ ಮುಖಾರಿಬ್ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮುಂಗಾರಿನ ಪ್ರಾರಂಭದಲ್ಲಿ ಕಾಫಿ ತೋಟಗಳಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ, ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಆರ್ಎನ್ ಕೆಂಚಾರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಮಡಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಸಸ್ಟೈನ್ ಲ್ಯಾಂಡ್ ಸ್ಕೇಪ್ ಯೋಜನೆ ಅರಣ್ಯ ವಿದ್ಯಾಲಯ ಪೊನ್ನಂಪೇಟೆ ಕೊಡಗು ಜಿಲ್ಲೆನ ದೇವರಕಾಡು ಪ್ರದೇಶದಲ್ಲಿ ಹತ್ತಿರದ ಮರಗಳನ್ನ ನೆಡುವ ಅಭಿಯಾನನ ಆಯೋಜಿಸಿತು. ಕೊಡಗಿನ ದೇವರಕಾಡಲ್ಲಿ ಅಪರೂಪದ ಕರಿಮರ, ಕರಡಿಮರ, ಬಿಳಿದೂಪ, ಕರಿದೂಪ, ಅಂಟ್ವಾಲ, ನೇರಳೆ, ಹೊನ್ನೆ, ಬಳಂಜಿ, ಬ್ಯಾರೆ ಬೇರೆ ಮರಗಳನ್ನ ನೆಡಲಾದೆ. ಈ ಉಪಕ್ರಮದ ಭಾಗ ಆಗುವ ಹಂಗೆ ಖುಷಿಯುಳ್ಳವು ದೇವರಕಾಡು ದೇವಸ್ಥಾನ ಸಮಿತಿಗ ತಮ್ಮ ದೇವರಕಾಡ್ಲಿ ಯೋಜನೆನ ಕಾರ್ಯಗತಗೊಳಿಸಿಕೆ ನಾಣಯ್ಯ ಕೋಣೇರಿರ 8105915956 ದೂರವಾಣಿ ಸಂಖ್ಯೆ ಸಹಾಯಕ ಪ್ರಾಧ್ಯಾಪಕರು ಅರಣ್ಯ ವಿದ್ಯಾಲಯ ಇವರನ್ನ ಸಂಪರ್ಕಿಸಕ. ಈ ಯೋಜನೆನ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿಸಿತು. ಜುಲೈ 1ನೇ ತಾರೀಕಿಂದ 7ನೇ ತಾರೀಕಿಗೆ ಮುಟ್ಟ ವನ ಮಹೋತ್ಸವ ಸಪ್ತಾಹ ಕಾರ್ಬಾರ ನಡೆದಿದೆ. ಎಲ್ಲಾ ಇಲಾಖೆನ ಅಧಿಕಾರಿಗ ಕೈಜೋಡಿಸುವ ಹಂಗೆ ಜಿಲ್ಲಾಧಿಕಾರಿ ವೆಂಕಟ್ ರಾಜ ಅವು ಸೂಚನೆ ಕೊಟ್ಟಳು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಪೂರ್ವಭಾವಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದೋ, ಗಿಡ ನೆಡುವ ಕಾರ್ಬಾರ್ನ ಅರಣ್ಯ ಇಲಾಖೆ ಕಡೆಯಿಂದ ಹಮ್ಮಿಕೊಂಡಿದ್ದು ಈ ಬಗೆಯಲ್ಲಿ ಶಾಲಾ ಕಾಲೇಜಿಗ ಸರ್ಕಾರಿ ಕಚೇರಿಗ ಹತ್ತಿರದ ಸಂಸ್ಥೆಗ ಎಲ್ಲಾ ಕಡೆ ವನ ಮಹೋತ್ಸವ ಬಗೆಯಲ್ಲಿ ಗಿಡ ನೆಡುವಂತ ಕೂತ ಜಿಲ್ಲಾಧಿಕಾರಿ ಸಲಹೆ ಕೊಟ್ಟು ಹಂಗೆ ನೆಟ್ಟ ಗಿಡನ ಸಂರಕ್ಷಿಸೋ ಕೂತ ಅವು ಕಿವಿಮಾತು ಕೊಟ್ಟು ಜುಲೈ 1ರಂದು ಹೊತ್ತಾರೆ 11 ಗಂಟೆಗೆ ಜಿಲ್ಲೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಈ ಕಾರ್ಬಾರಿಗೆ ಗಣ್ಯರಿಂದ ಚಾಲನೆ ಸಿಕ್ಕಿದೆ ತ ಎಟಿ ಪೂವಯ್ಯ ಅವು ಮಾಹಿತಿ ಕೊಟ್ಟು ಈ ಕಾರ್ಬಾರ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡಿಗೌಡ, ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕರು ರಂಗಧಾಮಯ್ಯ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಹಿರಿಯ ನಾಗರಿಕರ ವೇದಿಕೆ ಲಯನ್ಸ್ ಸಂಸ್ಥೆನ ಕೂಡುಕೂಟಂದ ಹಿರಿಯ ನಾಗರಿಕರು ಸದಸ್ಯರು ಮತ್ತೆ ಸಾರ್ವಜನಿಕರು ಕಿವಿ ಮೂಗು ಗಂಟ್ಲು ತಜ್ಞರಿಂದ ಪುಕ್ಸಟೆ ಆಗಿ ತಪಾಸಣಾ ಶಿಬಿರ ತಾರೀಕು 30ರಂದು ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಮುಟ್ಟ ಪ್ಯಾಟೆನ ಲಯನ್ಸ್ ಸಭಾಬಾಡಿಲ್ ನಡೆದೇತ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷರು ತಿಮ್ಮಯ್ಯ ಅವು ತಿಳಿಸ್ಯೋಳು. ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ತಾರೀಕು 30ರಂದು ನಾಳೆ ಹೊತ್ತಾರೆ 11 ಗಂಟೆಗೆ ನಗರಸಭೆ ಕೌನ್ಸಿಲ್ ಸಭಾಬಾಡಿಯಲ್ಲಿ ನಡೆದೇತ ನಗರಸಭೆ ಪೌರಾಯುಕ್ತರಾದ ವಿಜಯ್ ಅವು ಮಾಹಿತಿ ಕೊಟ್ಟಳು. ಅಂಚೆ ಅದಾಲತ್ ಸಭೆ ತಾರೀಕು 30ರಂದು ನಾಳೆ ಹೊತ್ತಾರೆ 11:30 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರಲ್ಲಿ ನಡೆದೇತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ಕೇಳಿಕೊಂಡಳು. ಜುಲೈ 4ಕ್ಕೆ ನಡೆಸಕಿದ್ದ ಕೊಡವ ತಕ್ಕ ಎಲ್ತಕಾರಡ ಕೂಟದ ಬೆಳ್ಳಿ ಹಬ್ಬನ ಕಾರಣಾಂತರಂದ ಜುಲೈ 23 ಐತವಾರಕ್ಕೆ ನಡೆಸುವಂಗೆ ಕೂಟದ ಅಧ್ಯಕ್ಷ ಚೆಟ್ಟಂಗಡ ರವಿ ಸುಬ್ಬಯ್ಯ ಅವು ಮಾಹಿತಿ ಕೊಟ್ಟಳು. ತಾಲೂಕಿನ ಗಾಳಿಬೀಡು ಹತ್ತಿರ ಇದ್ದ ಜವಾಹರ ನವೋದಯ ವಿದ್ಯಾಲಯಕ್ಕೆ 2024-25ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಪಡ್ಕಂಬಕ್ಕೆ ಜಿಲ್ಲೆನ ಸರ್ಕಾರಿ ಮತ್ತೆ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿಗಳಿಂದ ಅರ್ಜಿನ ಕರೆದೊಳು. ಜಾಲತಾಣದಲ್ಲಿ ಅರ್ಜಿ ಹಾಕಿಕೆ ಆಗಸ್ಟ್ 10 ಕಡೆಯ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಮುಖ್ಯ ಶಿಕ್ಷಕರು ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು ಇವರನ್ನ ಸಂಪರ್ಕಿಸುವ ಹಂಗೆ ಮಾಹಿತಿ ಸಿಕ್ಕಿಟ್ಟು. ಮಡಿಕೇರಿ ತಾಲೂಕಿನ ಭಾಗಮಂಡಲ ಹೋಬಳಿ ವ್ಯಾಪ್ತಿಲಿ ಕರಿಕೆ ಭಾಗಮಂಡಲ ಸಣ್ಣಪುಳಿಕೋಟು ಅಯ್ಯಂಗೇರಿ ಕುಂದಚೇರಿ ಗ್ರಾಮಗಳಿಗೆ ಸಂಬಂಧಿಸಿದ ಪೌತಿ ವಾರ ಸುಧಾರಿಕೆ ಖಾತೆ ಆಂದೋಲನ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾರೀಕು 30ರಂದು ಅಂದರೆ 11 ಗಂಟೆಗೆ ಭಾಗಮಂಡಲ ನಾಡ ಕಚೇರಿ ನಡೆದಿದೆ. ಗ್ರಾಮ ವ್ಯಾಪ್ತಿನ ಎಲ್ಲಾ ರೈತ ಬಾಂಧವು ಇದರ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಕಂದಾಯ ಪರಿವೀಕ್ಷಕ ಅವು ಕೇಳಿಕೊಂಡಳು. ಗ್ರಾಹಕರ ವ್ಯಾಜ್ಯಗಳನ್ನ ತ್ವರಿತ ಆಗಿ ಇತ್ಯರ್ಥಪಡಿಸುವ ಬಗೆಯಲ್ಲಿ ಜುಲೈ 8ರಂದು ಲೋಕ್ ಅದಾಲತ್ ನಡೆದಿದೆ. ಆ ದಿನದಂದು ಸಂಬಂಧಪಟ್ಟ ಇತ್ಯರ್ಥಕ್ಕೆ ಬಾಕಿ ಇದ್ದ ಪ್ರಕರಣಗಳನ್ನ ಗುರುತಿಸಿ ಇತ್ಯರ್ಥಪಡಿಸಿಕೊಳ್ಳುವ ಹಂಗೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧಿಕಾರಿಗ

ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಬಡಲು ವನಮಹೋತ್ಸವ ಸಪ್ತಾಹ ಕಾರ್ಬಾರ ಅನುಷ್ಠಾನ ಸಂಬಂಧ ಪದನಾಚೆ ನಡೆದ ಮುಪ್ಪಡ ಸಭೆರ ಕೊರೋಕಾರಿಕೆ ವಹಿಸಿತು ಅಂಗ ತಕ್ಪರ್ಂದತು. ಈ ನಾರತ ಕೂಡಿಯಾಡಿ ತಿಂಜ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಟಿ ಪೂವಯ್ಯ ಅರಣ್ಯ ಇಲಾಖೆರ ಆದನೆಲು ಸುಮಾರು 33 ಕಾರ್ಬಾರ ಆಯೋಜನೆ ಮಾಡಿತು. ಜಿಲ್ಲೆರ ಬೋರೆ ಬೋರೆ ಜಾಗತ್ತು ಗಿಡ ನಡುಪಂದು ಎಣುಚಿ. ಇದೇ ತಿಂಗಳ 30 ನಗರಸಭೆ ಕೌನ್ಸಿಲ್ರ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷಗಳಾದ ನೆರವಂಡ ಅನಿತಾ ಪೂವಯ್ಯ ಐಂಗಡ ಕೊರವು ಕಾರಿಕೆಲು ಪೊಲಕ 11 ನಗರಸಭೆ ಕೌನ್ಸಿಲ್ ಸಭಾಬಾಡಲು ನಡುಪಂದು ನಗರಸಭೆರ ಪೌರಾಯುಕ್ತಗಳಾದ ವಿಜಯ್ ಐಂಗ ಅರಿಚಿಟ್ಟಿತು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರತರ ಅಧ್ಯಕ್ಷಗಳಾಯಿತು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅಯ್ಯಂಗ ಅಧಿಕಾರ ವಹಿಸಿಕೊಂಡಿತು. ಕೊಡಗರ ಅಂಚೆ ಅದಾಲತರ ಸಭೆ ಇದೇ ತಿಂಗಳ 30 ಪೊಲಾಕ 11 ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರತ್ಲು ನಡುಪಂದು ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ 2023-24 ಕಾಲಕ್ಕೂ ಅನ್ವಯ ಆಪಂದು ಕೃಷಿ ಇಲಾಖೆರ ಜಂಟಿ ನಿರ್ದೇಶಕ ಶಬಾನ ಎಂ ಶೇಖ್ ಅರಿಚಿಟ್ಟಿತು. ಓರ ಮಳೆ ಆಯಿತು ಇಲ್ಲೆಂಗಿ ಮಳೆ ಆಗತ್ತೆ ಬೋರೆ ಬೋರೆ ಕಾರಣತನಗುಂಡು ಬೆಳೆ ನಷ್ಟ ಆನ ರೈತಂಗಕ್ಕೂ ವಿಮಾ ರಕ್ಷಣೆ ಪಿಂಯ ಆರ್ಥಿಕ